ಕಲ ಮರಡಿಯ ಯಶವಂತ ನೀನೇ ಪುಣ್ಯವಂತ ಕಿತ್ತೂರ ಶೌರ್ಯದ ಭೂಮಿಯಲ್ಲಿ ಜನಸೀದಾತ ಚೊಳಚ ಗುಡ್ಡದ ಕುಲಕರ್ಣಿ ಶಿವಬಸಯ್ಯ ನಿನ್ನ ತ್ಯಾಗದ ಈ ದೇಶ ಪ್ರೇಮ ಎಂತಾದಯ್ಯ ಅಂಥದೆ ಧೈರ್ಯದಿ ನುಗ್ಗುತ್ತಾ ನಡೆದಿರಿ ನಿಮ್ಮ ತ್ಯಾಗಕ್ಕೆ ಇಡಿ ರಾಷ್ಟ್ರದ ನಮನ ಭಾರತ ಮಾತೆಯ ಸೇವೆಯ ಮಾಡಿದ ನಮ್ಮ ವೀರ ಯೋಧರೆ ನಿಮಗೆ ನಮ್ಮ ನಮನ ಸಾಬದೀರ ಮೂವರ ಕೊಂದು ಮಡಿದೆ ನೀನು ಎಂಥ ಶೂರ ತೋಂಡಿ ಬಾ ಸುಬ್ರಹ್ಮಣ್ಯ ನಿಮ್ಮ ಶೌರ್ಯ ನಮ್ಮ ಯುವಕರಿಗೆ ಸ್ಫೂರ್ತಿಯು ನಿಮ್ಮ ಧೈರ್ಯ ಬೆಳಗಾವಿ ನಾಡಿನ ಕೀರ್ತಿಯ ಮೆರೆದಿರಿ ನಿಮ್ಮ ತ್ಯಾಗಕ್ಕೆ ಇಡಿ ರಾಷ್ಟ್ರದ ನಮನ ಭಾರತ ಮಾತೆಯ ಸೇವೆಯ ಮಾಡಿದ ನಮ್ಮ ವೀರ ಯೋಧರೆ ನಿಮಗೆ ನಮ್ಮ ನಮನ ದೇಶಭಕ್ತಿ ಗೀತೆಯನ್ನ ಆಲಿಸಿದಿರಿ ಆಕಾಶವಾಣಿ ಚಿತ್ರದುರ್ಗ. ಸಮಯ 7 ಗಂಟೆ ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 7:35 ಹಾಗೂ 7:45 8 ಗಂಟೆಯವರೆಗೆ ಏರ್ ನೆಕ್ಸ್ಟ್ ಕಾರ್ಯಕ್ರಮ ಕೇಳುವಿರಿ. ಈ ಮಧ್ಯೆ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಆಲಿಸುವಿರಿ. ಆಕಾಶವಾಣಿ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದು ತಮ್ಮ ಕನಸನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ ಹಾಸನದ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿ ಲಕ್ಷ್ಮೀಶ್ರೀ ಸಿಎಲ್. ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಪರಿಸರ ಪ್ರತಿಯೊಂದು ಜೀವರಾಶಿಗೆ ಅತ್ಯಂತ ಅಮೂಲ್ಯವಾದ ಕೊಡುಗೆ ಆಗಿದೆ. ಪರಿಸರ ಇಲ್ಲದೆ ಈ ಭೂಮಿ ಮೇಲೆ ಬದುಕೋದು ಸಂಪೂರ್ಣವಾಗಿ ಅಸಾಧ್ಯ. ಆದ್ರಿಂದ ಪರಿಸರದ ಬಗ್ಗೆ ಕಾಳಜಿ ವಹಿಸೋದು ಮತ್ತೆ ಅಗತ್ಯಕ್ಕೆ ತಕ್ಕಂತೆ ಸರಳ ಜೀವನ ನಡೆಸೋದು ಕೂಡ ತುಂಬಾ ಅವಶ್ಯಕ ಆಗಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ವೇಗದ ಯುಗ ಇದು. ರಾಸಾಯನಿಕ ಮತ್ತು ಜೈವಿಕ ಪ್ರಗತಿಯ ಮಹಾಶಕೆ ಆರಂಭವಾಗಿದೆ. ಮಹಾ ಅಭಿವೃದ್ಧಿಯ ನಡುವೆ ಮನುಷ್ಯನ ಅಸ್ತಿತ್ವವೇ ನಗಣ್ಯವಾಗ್ತಿದೆ. ಪ್ರತಿ ದಿನ ಕ್ಷಣಗಳಂತೆ ಕಳೀತಾ ಇದೆ. ಒಂದು ದೊಡ್ಡ ಮಹಾಪ್ರವಾಹದಲ್ಲಿ ಮರದ ದಿಂಬೆ ತೇಲೋ ಹಾಗೆ ಈ ನಮ್ಮ ಮನುಷ್ಯರ ಸ್ಥಿತಿಯಾಗಿದೆ. ಆದ್ರಿಂದ ನಾವೆಲ್ಲರೂ ಪರಿಸರ ರಕ್ಷಣೆ ಮಾಡುವ ಒಂದು ಚಿಂತನೆ ಮಾಡಬೇಕು, ಅದರ ಬಗ್ಗೆ ಆಳವಾಗಿ ಧ್ಯಾನಿಸಬೇಕು. ಆದರೆ ಇದೆಲ್ಲ ಮಾಡೋದಕ್ಕೆ ನಮ್ಮಲ್ಲಿ ಸಮಯವೇ ಇಲ್ಲದಂತಾಗಿದೆ. ನಾವೆಲ್ಲ ಪರಿಸರಕ್ಕೆ ಹೊಂದಿಕೊಂಡು ಬಾಳ್ಬೇಕು. ಬದಲಾಗಿರೋ ಜೀವನ ಶೈಲಿ, ಒಡೆದೋಗಿರೋ ಜೈವಿಕ ನಂಟು, ಮನುಷ್ಯನ ಸ್ವಾರ್ಥ ದುರಾಸೆ, ಇದೆಲ್ಲ ಪರಿಸರಕ್ಕೆ ಕಂಟಕ ಆಗಿದೆ. ಪಂಚಭೂತಗಳಾಗಿರೋ ಗಾಳಿ, ನೀರು, ಭೂಮಿ, ಆಕಾಶ ಮತ್ತು ಬೆಳಕು, ಇವೆಲ್ಲ ವಿಸ್ತಾರ ಆಗಿರೋದ್ರಿಂದಲೇ ಈ ನಮ್ಮ ಭೂಮಂಡಲ ಅಂದ್ರೆ ನಮ್ಮ ಪ್ರಪಂಚ ಸೃಷ್ಟಿಯಾಗಿರೋದು. ನಮ್ಮ ಹುಟ್ಟಿಗೂ ಪಂಚಭೂತಗಳೇ ಕಾರಣ. ಈ ನಮ್ಮ ಹುಟ್ಟು ಸಾವಿನ ಮಧ್ಯ ನಮ್ಮನ್ನ ಸುಖವಾಗಿ ಬೆಳೆಸೋ ಈ ನಮ್ಮ ಪ್ರಕೃತಿ ಮಾತೆನ ನಾವು ಸುರಕ್ಷಿತವಾಗಿ ನೋಡ್ಕೊಬೇಕಲ್ವಾ? ಕಾಡಿನ ನಾಶದಿಂದ, ಜಲಮಾಲಿನ್ಯದಿಂದ ಪರಿಸರ ನಾಶ ಆಗ್ತಿದೆ ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಆದ್ರೆ ಮಣ್ಣಿನ ನಾಶದಿಂದ, ಮಣ್ಣಿನ ಮಾಲಿನ್ಯದಿಂದ ಅದಕ್ಕೂ ದುಪ್ಪಟ್ಟು ಪ್ರಮಾಣದಲ್ಲಿ ನಮ್ಮ ಪ್ರಪಂಚ, ಈ ನಮ್ಮ ಪರಿಸರ ಬರ್ಬಾದಾಗ್ತಿದೆ ಅನ್ನೋದು ನಮ್ಮಲ್ಲಿ ಎಷ್ಟು ಜನರ ಗರ್ವಿದೆ? ಮಣ್ಣು ಮನುಷ್ಯನ ಪರಿಸರದಲ್ಲಿ ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾಗಿರೋ ಅಂಶ. ನಶಿಸುತ್ತಿರೋ ಮಣ್ಣು ಅಂದ್ರೆ ಶಕ್ತಿಯುತ ಆಹಾರವನ್ನ ನಾವು ಶಾಶ್ವತವಾಗಿ ಕಳ್ಕೊಳ್ತಾ ಇದೀವಿ ಅಂತ. ಬೇರೆ ಪ್ರಾಣಿಗಳ ಹಾಗೆ ಮನುಷ್ಯನಿಗೂ ಹಲವಾರು ಪೋಷಕಾಂಶಗಳು ತುಂಬಿರೋ ಆಹಾರದ ಅವಶ್ಯಕತೆ ಇದೆ. ಈ ಪೋಷಕಾಂಶಗಳು ನಮ್ಗೆ ಆಹಾರದಿಂದ ಸಿಗುತ್ತೆ, ಮತ್ತೆ ಆ ಆಹಾರಗಳ ಮೂಲ ಮಣ್ಣು. ಪೋಷಕಾಂಶಗಳು ಮತ್ತು ಖನಿಜಾಂಶಗಳಿಂದ ಸಮೃದ್ಧವಾದ ಮಣ್ಣು ಉತ್ತಮ ಆಹಾರಕ್ಕೆ ಅವಶ್ಯಕ. ಮಣ್ಣಿಂದ ಕಾಯ, ಮಣ್ಣಿಂದ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ. ಈ ಸಾಲುಗಳು ಎಷ್ಟು ನಿಜ ಅಲ್ವಾ? ಭೂಮಿ ತಾಯಿ ಅನ್ನವನ್ನ ಕೊಟ್ಟು ನಮ್ಮನ್ನ ಸಾಕದೇ ಇದ್ರೆ ಭೂಮಿಯ ಮೇಲೆ ಯಾವ ಜೀವಿಯೂ ಇರೋದಿಲ್ಲ. ಬೆಳೆಗಳು ತುಂಬಿ ನಿಂತಹ ಹೊಲವನ್ನ ವರ್ಷಕ್ಕೊಂದು ಬಾರಿಯಾದರೂ ಪೂಜೆ ಮಾಡೋ ಸಂಪ್ರದಾಯವನ್ನ ನಮ್ಮ ಹಿರಿಯರು ಅನಾದಿ ಕಾಲದಿಂದ ರೂಢಿಸ್ಕೊಂಡು ಬಂದಿದ್ದಾರೆ. ಇಂತಹ ಒಂದು ಹಬ್ಬನೇ ಸೀಗೆ ಹುಣ್ಣಿಮೆ. ಹೊಲಗಳು ಇರುವಂತಹ ರೈತ ಕುಟುಂಬಗಳು ಆಚರಣೆ ಮಾಡೋ ಹಬ್ಬ ಇದು. ಇನ್ನು ಈ ಹಬ್ಬ ಯಾವಾಗ ಅಂದ್ರೆ ಅಕ್ಟೋಬರ್ ನವೆಂಬರ್ ಮಧ್ಯದಲ್ಲಿ ವಿಜಯದಶಮಿ ಆದ ನಂತರ ಬರೋ ಹಬ್ಬ ಇದು. ಈ ಹಬ್ಬವನ್ನ ಉತ್ತರ ಕರ್ನಾಟಕದಲ್ಲಿ ಸೀಗೆ ಹುಣ್ಣಿಮೆ ಅಂದ್ರೆ ಮಲೆನಾಡಿನಲ್ಲಿ ಭೂಮಿ ಹುಣ್ಣಿಮೆ ಅಂತ ಕರೀತಾರೆ. ರೈತರು ಬಿತ್ತಿದಂತ ಕಾಳುಗಳನ್ನ ತೆನೆಗಳನ್ನ ಮೈತುಂಬಿ ನಿಂತಿರೋಂತ ವೇಳೆ ಇದು. ರೈತರು ಪಟ್ಟ ಶ್ರಮಕ್ಕೆ ಇದೇ ನೋಡು ಪ್ರತಿಫಲ ಅನ್ನೋ ಹಾಗೆ ಇರುತ್ತೆ. ಈ ಬೆಳೆಗಳನ್ನ ಕುಯ್ದು ಸುಗ್ಗಿ ಮಾಡೋದ್ರ ಮೊದಲು ಈ ಹಬ್ಬವನ್ನ ಮಾಡ್ತಾರೆ. ತೆನೆಗಳನ್ನ ಕಾಳುಗಳನ್ನ ಹೊತ್ತಂತಹ ಭೂಮಿಯನ್ನ ಗರ್ಭದಲ್ಲಿ ಮಗುವನ್ನ ಹೊತ್ತಂತಹ ತಾಯಿಗೆ ಹೋಲಿಕೆ ಮಾಡ್ತಾರೆ. ಅದಕ್ಕೆ ಈ ಭೂಮಿ ತಾಯಿಯ ಸೀಮಂತ ಅಂತಲೂ ಕರೀತಾರೆ. ಸತ್ತವರನು ಭಾರತ ಹಬ್ಬ ಹರಿದಿನಗಳ ನಾಡು. ಇಲ್ಲಿ ಸಂಸ್ಕೃತಿ ಸಂಸ್ಕಾರಗಳಿಗೆ ವಿಶೇಷ ಮಹತ್ವ ಇದೆ. ಇಂತಹದ್ದೇ ಇನ್ನೊಂದು ಹಬ್ಬ ಅಂದ್ರೆ ಮಣ್ಣೆತ್ತಿನ ಅಮಾವಾಸ್ಯೆ. ಭೂತಾಯಿಗೆ ರೈತಾಪಿ ಜನರು ಮಳೆ ಬೆಳೆ ಚೆನ್ನಾಗಿ ಆಗ್ಲಿ ಅಂತ ವರ್ಷದ ಆರಂಭದಲ್ಲಿ ಬೇಡಿಕೊಂಡು ಈ ಹಬ್ಬವನ್ನ ಮಾಡ್ತಾರೆ. ರೈತರ ಬದುಕಿಗೆ ಆಧಾರ ಆಗಿರೋ ಎತ್ತುಗಳನ್ನ ಪೂಜಿಸೋ ಸಂಭ್ರಮದ ದಿನ ಅದು. ದೀಪಾವಳಿಯ ಅಮಾವಾಸ್ಯೆಯಲ್ಲಿ ಧನಲಕ್ಷ್ಮಿಯನ್ನ ಪೂಜೆ ಮಾಡೋ ತರ ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ ಧಾನ್ಯ ಲಕ್ಷ್ಮಿಯನ್ನ ತರುವಂತ ಎತ್ತುಗಳನ್ನ ಪೂಜಿಸ್ತಾರೆ. ಈ ಹಬ್ಬದಲ್ಲಿ ಹೊಲಗಳಿಗೆ ಹೋಗಿ ಅಲ್ಲಿ ಜಿಗುಟಿನಿಂದ ಕೂಡಿದ ಮಣ್ಣನ್ನ ತಗೊಂಡ್ಬಂದು ಅದರಲ್ಲಿ ಎತ್ತಿನ ಮೂರ್ತಿಗಳನ್ನ ತಯಾರಿಸ್ತಾರೆ. ನಂತರ ಜೋಡಿ ಎತ್ತುಗಳನ್ನ ಸಿಂಗರಿಸಿ ಮನೆಯ ಆವರಣದಲ್ಲಿಟ್ಟು ವಿಶೇಷ ಖಾದ್ಯಗಳನ್ನ ತಯಾರಿಸಿ ಪೂಜೆಗೆ ಅಣಿ ಮಾಡ್ತಾರೆ. ಹಾಗೆ ಮನೆಯ ದನ ಕರುಗಳ ಮೈ ತೊಳೆದು ಪೂಜೆಗೆ ಸಿಂಗಾರ ಮಾಡ್ತಾರೆ. ಸಕಲ ಜೀವರಾಶಿಗೂ ಅನ್ನ ನೀಡೋ ಭೂತಾಯಿಗೆ ಈ ಮೂಲಕ ಪೂಜೆ ಸಲ್ಲಿಸಿ ಕೃತಜ್ಞತೆಯನ್ನ ಅರ್ಪಿಸ್ತಾರೆ. ಬಿತ್ತಿದ ಫಸಲು ಚೆನ್ನಾಗಿ ಬರಲಿ, ತಮ್ಮ ರಾಸುಗಳಿಗೆ ಯಾವ ತೊಂದರೆಯೂ ಬಾರದೇ ಇರಲಿ ಅಂತ ಭಕ್ತಿಯಿಂದ ನಮಿಸ್ತಾರೆ. ಎತ್ತುಗಳನ್ನ ಪರಮೇಶ್ವರನ ಸ್ವರೂಪವಾಗಿ, ನೇಗಿಲನ್ನ ಅವನ ಆಯುಧದ ಸ್ವರೂಪವಾಗಿ ಪೂಜಿಸ್ತಾರೆ. ಇಂತಹದ್ದೇ ಇನ್ನೊಂದು ಹಬ್ಬ ಅಂದ್ರೆ ಕಾರ ಹುಣ್ಣಿಮೆ. ಈ ಹಬ್ಬದಲ್ಲಿ ಎತ್ತುಗಳ ಮೈ ತೊಳೆದು ಅವುಗಳಿಗೆ ಸಿಂಗಾರ ಮಾಡಿ ನಂತರ ಅದಕ್ಕೆ ಪೂಜೆ ಮಾಡ್ತಾರೆ. ಈ ದಿನವನ್ನ ನಂದಿಯ ವಿಜಯ ದಿನ ಅಂತ ಆಚರಿಸ್ತಾರೆ. ಸಕಲ ಜೀವ ರಾಶಿಗೂ ಕಾರಣ ಆಗಿರೋ ಈ ಮಣ್ಣು ಹೇಗೆ ರಚನೆ ಆಯ್ತು ಅಂತ ತಿಳಿದುಕೊಳ್ಳೋಣ. ಮಣ್ಣು ಶಿಲೆಗಳ ಶೀತಲೀಕರಣದಿಂದ ರಚನೆ ಆಗತ್ತೆ. ದೊಡ್ಡ ದೊಡ್ಡ ಬಂಡೆಗಳು ಮಳೆ ಗಾಳಿ ಬಿಸಿಲು ಚಳಿ ಇಂತಹ ನೈಸರ್ಗಿಕ ಕ್ರಿಯೆಗಳಿಂದ ಶಿಲೆಗಳು ಪದರಗಳಾಗಿ ರಚನೆ ಆಗ್ತವೆ. ಈ ಪದರಗಳು ಸಸ್ಯ ಮತ್ತು ಪ್ರಾಣಿ ಅವಶೇಷಗಳೊಂದಿಗೆ ವರ್ತಿಸಿ ಮಣ್ಣಾಗಿ ರಚನೆ ಆಗುತ್ತೆ. ಈಗ ನಮ್ಮಲ್ಲಿ ಮೂಡೋ ಇನ್ನೊಂದು ಪ್ರಶ್ನೆ ಅಂದ್ರೆ, ಮಣ್ಣು ಜೀವಂತವಾಗಿ ಇದೆಯಾ ಅಂತ. ಹೌದು, ಮಣ್ಣು ಕೂಡ ಜೀವಂತವಾಗಿದೆ. ಇದು ನಮ್ಮಲ್ಲಿ ತುಂಬಾ ಜನರಿಗೆ ಇರುವಂತ ಪ್ರಶ್ನೆ. ಮೊದಲು ಗಿಡ ಮರಗಳಿಗೂ ಜೀವ ಇಲ್ಲ ಅಂತ ತುಂಬಾ ವಾದ ವಿವಾದಗಳಾದ್ವು. ಆದ್ರೆ ಅದಕ್ಕೂ ಜೀವ ಇದೆ ಅಂತ ನಮ್ಗೆ ಮನವರಿಕೆ ಆಗೋದಕ್ಕೆ ತುಂಬಾ ಸಮಯ ಬೇಕಾಯ್ತು. ಅವು ಒಂದೇ ಕಡೆ ಇರುತ್ತವೆ, ಅವು ನಡೆಯೋದಿಲ್ಲ, ಮುಖ್ಯವಾಗಿ ಅದನ್ನ ತುಂಡರಿಸಿದಾಗ ಅದರಿಂದ ರಕ್ತ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಗಿಡ ಮರಗಳಿಗೂ ಜೀವ ಇದೆ ಅಂತ ಅರಿವಾಗೋದಕ್ಕೆ ತುಂಬಾ ಸಮಯ ಆಯ್ತು. ಈಗ ಮಣ್ಣಿನ ವಿಷಯದಲ್ಲೂ ಇದೆ ಆಗ್ತಿರೋದು. ಆದ್ರೆ ಮಣ್ಣಿಗೂ ಜೀವ ಇದೆ. ಕೇವಲ ಒಂದು ಹಿಡಿ ಮಣ್ಣಿನಲ್ಲಿ 500-700 crore ಜೀವಿಗಳಿವೆ. 50,000-70,000 ಜೀವ ಪ್ರಭೇದಗಳಿದವೆ. 1,000+ ವಿಧದ ಫಂಗಸ್ ಬ್ಯಾಕ್ಟೀರಿಯಾಗಳಿವೆ. ಅಂದ್ರೆ ಮಣ್ಣಿನಲ್ಲಿ ಜೀವ ತುಂಬಿ ತುಳುಕ್ತಾ ಇದೆ. ಆದ್ರೆ ಇದು ಇನ್ನು ತುಂಬಾ ಜನರ ಅರಿವಿಗೆ ಬಂದಿಲ್ಲ ಅಷ್ಟೆ. ಅದೆಷ್ಟೋ ಸಂಸ್ಕೃತಿಗಳು ಭಾರತದಲ್ಲೂ ಮತ್ತು ಹೊರಗಿನ ಆಫ್ರಿಕಾ ಅಮೆರಿಕಾದ ಬುಡಕಟ್ಟು ಜನರ ಕೆಲಸವೇ ಭೂಮಿಯನ್ನ ಆಲಿಸೋದು ಮತ್ತು ಅದನ್ನ ಪೋಷಿಸೋದು. ಮಣ್ಣು ಜೀವಂತವಾಗಿ ಇಲ್ಲ ಅಂದ್ರೆ ಇಷ್ಟೊಂದು ಜೀವಿಗಳನ್ನ ಹೇಗೆ ಹೊರಗೆ ಹಾಕ್ತು? ನಾವೆಲ್ಲ ಮಣ್ಣನ್ನ ರಾಸಾಯನಿಕಗಳ ಮಿಶ್ರಣ ಅಷ್ಟೇ ಅಂತ ಅನ್ಕೊಂಡಿದೀವಿ. ಬರೀ 4 square ಜಾಗದ ಅಡಿಯಲ್ಲಿ ಭೂಮಿಯ ಮೇಲೆ ಹಾಯ್ದು ಹೋಗಿರೋದಕ್ಕಿಂತ ಹೆಚ್ಚು ಜೀವಿಗಳಿವೆ. ಈ ಮಣ್ಣಿನ ಮೇಲೆ ನಡೆದಾಡಿದ ಅಸಂಖ್ಯಾತ ಜನರು ಈಗ ಎಲ್ಲಿದ್ದಾರೆ? ಅವರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಇಲ್ಲೇ ಮೇಲ್ಮಣ್ಣಾಗಿದ್ದಾರೆ. ಈ ಮಣ್ಣನ್ನ ಫಲವತ್ತಾಗಿಸಿದ್ದಾರೆ. ಭೂಚರಿತ್ರೆಯಲ್ಲಿ ಹಿಂದೆಂದೂ ಕಂಡಿರದಷ್ಟು ಮಹಾನ್ ಸ್ಥಿತ್ಯಂತರವೊಂದನ್ನ ನಾವ್ ಈಗ ದಾಖಲಿಸ್ತಾ ಇದ್ದೀವಿ. ಕೇವಲ 2 ಲಕ್ಷ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಕಾಲೂರಿದ ಮನುಷ್ಯ ಅಂದ್ರೆ ನಾವು ಬೆಂಕಿಗೆ ಹೆದರ್ತಾ ಇದ್ವಿ, ಭೂಕಂಪನಕ್ಕೆ ನಡುಕ್ತಾ ಇದ್ವಿ, ಜ್ವಾಲಾಮುಖಿ ಸುಂಟರಗಾಳಿ ಅಂದ್ರೆ ಹೌಹಾರ್ತಾ ಇದ್ವಿ. ಅವುಗಳಿಂದ ರಕ್ಷಣೆ ಪಡೆಯೋದಕ್ಕೆ ದೇವರನ್ನ ಸೃಷ್ಟಿ ಮಾಡ್ಕೊಂಡ್ವಿ. ಈ ನಿಸರ್ಗದ ಶಕ್ತಿಗಳೊಂದಿಗೆ ಬದುಕಲು ಕಲಿತ್ವಿ, ನಮ್ಮ ಒಳಿತಿಗಾಗಿ ಅದನ್ನ ಪಳಗಿಸ್ತಾ ಇದ್ದೀವಿ. ಆದ್ರೆ ಈಗ ನಾವೇ ಅದನ್ನೆಲ್ಲ ಮೀರಿಸೋ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದು ನಿಂತಿದ್ದೀವಿ. ಇಂದು ಜಗತ್ತಿನ ಎಲ್ಲಾ ಜ್ವಾಲಾಮುಖಿಗಳಿಗಿಂತ ಹೆಚ್ಚಿನ ಇಂಗಾಲದ ಡೈಆಕ್ಸೈಡ್ ಅನ್ನ ನಾವ್ ಕಕ್ತಾ ಇದ್ದೀವಿ. ಜಗತ್ತಿನ ಎಲ್ಲಾ ನದಿಗಳು ಸಾಗಿಸೋದಕ್ಕಿಂತ ಹೆಚ್ಚು ಮಣ್ಣನ್ನ ನಾವ್ ಅತ್ತಿತ್ತ ಜರುಗಿಸ್ತಾ ಇದ್ದೀವಿ. ದೊಡ್ಡ ದೊಡ್ಡ ನದಿಗಳಿಗೆ ಸರಣಿ ಅಣೆಕಟ್ಟುಗಳನ್ನ ನಿರ್ಮಿಸ್ತಾ ಇದ್ದೀವಿ, ಮತ್ತೆ ಸಮುದ್ರಕ್ಕೆ ನೀರು ಹೋಗದಂತೆ ತಡೀತಾ ಇದ್ದೀವಿ. ನಮಗೆ ಬೇಕಾಗಿದ್ದ ಕೇವಲ 100 ಸಸಿಗಳನ್ನ ಇಡೀ ಭೂಮಿಯುದ್ದಕ್ಕೂ ಬೆಳೆಸಿದೀವಿ. 54% ಜೀವಿಗಳನ್ನ ನಾವೇ ಹೊಸಕಿ ಹಾಕಿದೀವಿ. ಹವಾಮಾನ ಬದಲಾವಣೆ, ಆಹಾರ ಭದ್ರತೆ, ಪೋಷಕಾಂಶಗಳ ಭದ್ರತೆ, ನೀರಿನ ಗುಣಮಟ್ಟ, ಮನುಷ್ಯನ ಆರೋಗ್ಯ, ಒಳಿತು, ಶಾಂತಿ, ಸಮೃದ್ಧತೆ, ಇದಕ್ಕೆಲ್ಲ ಮುಖ್ಯ ಕಾರಣವೇ ಮಣ್ಣು. ನೆಲದಾಳದಲ್ಲಿ ಅವಿತಿದ್ದ ಕಾರ್ಬನ್, ಮೀಥೇನ್, ಗಂಧಕದ ಕೆಮಿಕಲ್ಗಳು ಹೊಗೆಯಾಗಿ ವಾಯುಮಂಡಲವನ್ನು ಸೇರಿ ಈ ಭೂಮಿಗೆ ಜ್ವರ ಬಂದಿದೆ. ಋತುಮಾನದಲ್ಲಿ ಏರುಪೇರಾಗ್ತಾ ಇದೆ. ಹೊತ್ತಿಲ್ಲದ ಹೊತ್ತಲ್ಲಿ ಚಂಡಮಾರುತ, ಹಿಮಪಾತ, ಕಾಡಿಗೆ ಬೆಂಕಿ, ಬರಗಾಲ, ಇದೆಲ್ಲ ಶುರುವಾಗ್ತಾ ಇದೆ. ಜಾಗತಿಕ ತಾಪಮಾನ 1 ಏರಿದ್ರೆ ಅದೇ ದೊಡ್ಡ ವಿಷಯ. ಆದ್ರೆ ದುರಾದೃಷ್ಟವಶಾತ್ ನಾವು ಈಗ 3°C ತಲುಪಿದೀವಿ. ಅಂದ್ರೆ ನಾವು ವಿಪತ್ತಿನ ಅಂಚಿನಲ್ಲಿದ್ದೀವಿ ಅಂತ. ಅದು ಕೂಡ ಬಹಳ ವೇಗವಾಗಿ. ಅಂದ್ರೆ ಭೂಮಿಯ ತಾಪಮಾನದಲ್ಲಿ ಅಸಾಮಾನ್ಯ ಮಟ್ಟದ ಹೆಚ್ಚಳ ಆಗಿದೆ. ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳ ಮೂಲಕ ಮಣ್ಣಿಗೆ ಸೇರಿಸಬೇಕು, ಮತ್ತೆ ಅದು ಅಲ್ಲೇ ಇರೋ ಹಾಗೆ ನೋಡ್ಕೊಳ್ಬೇಕು. ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆದಾಗ ಜಾಗತಿಕ ತಾಪಮಾನ ಆಗ್ಲಿ, ಹವಾಮಾನ ಬದಲಾವಣೆ ಆಗ್ಲಿ, ಇದು ಯಾವುದೋ ದೊಡ್ಡ ಸಮಸ್ಯೆಯಾಗಿ ಉಳಿಯೋದಿಲ್ಲ. ಹಾಗಾಗಿ ಈಗ ಮಣ್ಣಿನ ರಕ್ಷಣೆ ಅತ್ಯಂತ ಮುಖ್ಯವಾಗಿದೆ. ವಿಕಾಸದ ಮಾರ್ಗದಲ್ಲಿ ಅಲ್ಲೊಂದು ಬೆಟ್ಟ ಮಾಯ ಆಗೋದು, ಇನ್ನೊಂದು ನದಿ ಒಣಗೋದು, ಹೊಸ ಪರ್ವತ ಮಾಲೆ ಸೃಷ್ಟಿಯಾಗಿ ಇನ್ನಷ್ಟು ನದಿಗಳು ಸೃಷ್ಟಿಯಾಗೋದು, ಇದೆಲ್ಲ ಮೊದಲಿಂದಲೂ ಇದ್ದದ್ದೆ. ಆದ್ರೆ ಅದೆಲ್ಲ ತೀರ ನಿಧಾನವಾಗಿ ಕೋಟಿಗಟ್ಟಲೆ ವರ್ಷಗಳಲ್ಲಿ ಆಗೋ ಕ್ರಿಯೆಗಳು. ಅದೆಷ್ಟೋ ಬಲಾಢ್ಯ ಜೀವಿಗಳು ಕ್ರಿಮಿಗಳಂತೆ ಹೊಸಕಿ ಹೋಗೋದು, ಮತ್ತೆ ಹೊಸ ಜೀವಿ ಉದಯಿಸೋದು, ಇದೆಲ್ಲ ಪ್ರಕೃತಿಯಲ್ಲಿ ನಡೆಯುತ್ತಾನೆ ಇರುತ್ತೆ. ಆದ್ರೆ ಮನುಷ್ಯ ಅನ್ನೋ ಜೀವಿ ಈ ಭೂಮಿ ಮೇಲೆ ಬಂದ ಮೇಲೆ ಕಾಲದ ಗಡಿಯಾರ ಓಡ್ತಾನೆ ಇದೆ. ಮನುಷ್ಯ ಕಳೆದ ಕೇವಲ 150 ವರ್ಷಗಳಲ್ಲಿ ಒಂದು ದೊಡ್ಡ ಭಯಂಕರ ಶಕ್ತಿಯಾಗಿ ಬೆಳೆದು ನಿಂತಿದ್ದಾನೆ. ಭೂಮಿ ಹೂತಿಟ್ಟಿದ ಪೆಟ್ರೋಲಿಯಂ, ಕಲ್ಲಿದ್ದಲು, ಪರಮಾಣು ಇಂಧನವನ್ನ ಹೊರಕ್ಕೆಳೆದು ಮನುಷ್ಯ ಭೂಮಿಯ ಹೊದಿಕೆಯನ್ನ ಅತ್ತಿತ್ತ ಸರಿಸಿ ಎಲ್ಲ ಜೀವಿಗಳನ್ನ ಚೆಲ್ಲಾಪಿಲ್ಲಿ ಮಾಡಿದೀವಿ. ಮಣ್ಣಿನ ಅವನತಿ ಮತ್ತೆ ಜಾಗತಿಕ ಸಮಸ್ಯೆಗಳಿಗೆ ಗಾಢವಾದ ಸಂಬಂಧ ಇದೆ. ಉದಾಹರಣೆ ಅಂದ್ರೆ ಹವಾಮಾನ ಬದಲಾವಣೆ. ಇಂದಿನ ನಾಗರಿಕತೆಯನ್ನ ಕಾರ್ಬನ್ ನಾಗರಿಕತೆ ಅಂದ್ರೆ ತಪ್ಪಾಗಲ್ಲ, ಯಾಕಂದ್ರೆ ಎಲ್ಲವೂ ಕಾರ್ಬನ್ ಮೇಲೆ ಅವಲಂಬಿತವಾಗಿರೋದು. ಅದರಲ್ಲಿ ಹೆಚ್ಚಿನ ಪ್ರಮಾಣ ಈಗ ವಾತಾವರಣವನ್ನ ಸೇರಿದೆ. ಅದು ವಾತಾವರಣಕ್ಕೆ ಸೇರಿದ್ರೆ ಜಾಗತಿಕ ತಾಪಮಾನ, ಹವಾಮಾನ ಬದಲಾವಣೆ ಇದೆಲ್ಲ ಹೆಚ್ಚಾಗತ್ತೆ. ಆದ್ರೆ ಇದರಲ್ಲಿ 40% ಆಗಿರೋದು ಮಣ್ಣನ್ನ ಬಿಸಿಲಿಗೆ ತೆರೆದಿಟ್ಟಿರೋದ್ರಿಂದ. ಇದಕ್ಕೆ ಮುಖ್ಯ ಕಾರಣ ಕೃಷಿ ಭೂಮಿ ಅಥವಾ ಬೇರೆ ತೆರೆದ ಪ್ರದೇಶಗಳು. ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್ ತೆಗೆದುಕೊಳ್ತಿದ್ದ ಮಣ್ಣು ಈಗ ಅದನ್ನ ಆಚೆ ಬಿಡ್ತಾ ಇದೆ. ಯಾಕಂದ್ರೆ ಅದನ್ನ ಬಿಸಿಲಿಗೆ ತೆರೆದಿಟ್ಟಿದೀವಿ, ಮತ್ತೆ ಅಲ್ಲಿ ಯಾವುದೇ ಜೈವಿಕ ಆಗ್ಲಿ ಅಥವಾ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಆಗ್ತಾ ಇಲ್ಲ. 1000 GT ಕಾರ್ಬನ್ ಅಂದ್ರೆ 1 trillion ton ಅಷ್ಟು ಕಾರ್ಬನ್ ಅನ್ನ ಹೀರ್ಕೊಳ್ತಿದ್ದ ಮರಗಳನ್ನ ಕಡಿದಿದ್ದಕ್ಕೆ ಜಾಗತಿಕ ತಾಪಮಾನ ಇಷ್ಟೊಂದು ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಇನ್ನು ಇದಕ್ಕಿಂತ 4 ಪಟ್ಟು ಹೆಚ್ಚು ಅಂದ್ರೆ 4,000 ಜಿಟಿಯಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಳ್ಳೋ ಮಣ್ಣಿನ ಸತ್ವವನ್ನ ತೆಗೆದು ಹಾಕಿ ಈ ಭೂಮಿಯನ್ನ ಬರಡು ಭೂಮಿ ಮಾಡಿದ್ರೆ ನಾವು ಯಾವ ಹಂತದಲ್ಲಿ ಪರಿಣಾಮವನ್ನ ಎದುರಿಸಬಹುದು ಅಂತ ಕಲ್ಪನೆ ಮಾಡಿಕೊಂಡ್ರೆ ಅದು ಯಾವ ಹಾರರ್ ಸಿನಿಮಾಗಿಂತಲೂ ಕಡಿಮೆ ಇರೋದಿಲ್ಲ. ಎಲ್ಲಾ ಜೀವಿಗಳು ಅವಲಂಬಿತವಾಗಿರೋ ಪದಾರ್ಥ ಅಂದ್ರೆ ಮಣ್ಣು. ಮನುಷ್ಯನಿಂದ ಉಪಯೋಗಿಸಲ್ಪಡೋ 95% ಆಹಾರ ಬರೋದು ಮಣ್ಣಿನಿಂದ. ಮತ್ತೆ ಮನುಷ್ಯ ಮತ್ತು ಪ್ರಾಣಿಗಳಿಗೆ ನಾವೇನ್ ಆಂಟಿಬಯೋಟಿಕ್ಸ್ಗಳು ಕೊಡ್ತೀವಿ ಅದು ಬರೋದು ಕೂಡ ಮಣ್ಣಿನಿಂದನೆ. ಮಣ್ಣು ಮತ್ತು ಜೀವನ ಜೊತೆ ಜೊತೆಯಲ್ಲೇ ವಿಕಸಿತವಾಗಿರೋದು. ಜೀವಂತಿಕೆ ಇಲ್ಲದೆ ಮಣ್ಣಿಲ್ಲ, ಮಣ್ಣಿಲ್ಲದೆ ಜೀವನವಿಲ್ಲ. ಈ ಮೊದಲು ಹೇಳ್ದಂಗೆ ಒಂದು ಹಿಡಿ ಮಣ್ಣಿನಲ್ಲಿ 500-700 ಕೋಟಿ ಜೀವಿಗಳಿವೆ. ನಮ್ಮ ದೇಹ ಕೆಲಸ ಮಾಡೋಗೆ ಮಣ್ಣಲ್ಲೂ ಕೂಡ ಆಗತ್ತೆ. ನಾವು ತಿಂದ ಆಹಾರವನ್ನ ನಾವೇ ಸ್ವತಃ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಯಾಕಂದ್ರೆ ಅದಕ್ಕೆ ಅಗತ್ಯವಿರೋ ಕಿಣ್ವಗಳು ಆಲ್ಕಲೈನ್ಗಳು ನಮ್ಮ ದೇಹದಲ್ಲಿ ಇಲ್ಲ. ನಮ್ಮ ಕರುಳಿನಲ್ಲಿ ಸೂಕ್ಷ್ಮ ಜೀವಿಗಳು ಇರೋದ್ರಿಂದಲೇ ಆಹಾರ ಜೀರ್ಣ ಆಗೋದು. ಎಲ್ಲಾ ಮರಗಿಡಗಳ ವಿಷಯದಲ್ಲೂ ಹಾಗೆ. ಮಣ್ಣಿನಿಂದ ಅವುಗಳೇ ಸ್ವತಃ ಪೋಷಕಾಂಶಗಳನ್ನ ತೆಗೆದುಕೊಳ್ಳೋದಕ್ಕೆ ಆಗಲ್ಲ, ಅದಕ್ಕೆ ಸೂಕ್ಷ್ಮ ಜೀವಿಗಳ ಸಹಾಯ ಬೇಕು. ಉತ್ತಮ ಆರೋಗ್ಯಕರ ಮಣ್ಣಿಗೆ ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜೋವಾ, ಮೈಕ್ರೋ ಆರ್ಥೋಪ್ಯಾಡ್ಸ್, ಎರೆಹುಳು ಇವೆಲ್ಲ ಜೀವಿಗಳು ಇರಬೇಕು. ಹಾಗಿದ್ದಾಗ ಮಾತ್ರ ಪ್ರತಿದಿನ ಪ್ರತಿ ಕ್ಷಣ ನಾವು ಬೆಳೆಸುವಂತ ಸಸ್ಯಗಳು ತಮಗೆ ಬೇಕಾದ ಸತ್ವಗಳನ್ನ ಪಡೆದುಕೊಳ್ಳೋಕೆ ಆಗದು. ತಂತ್ರಜ್ಞಾನ ಸ್ಫೋಟದಿಂದ ಉದ್ಯಮ ಕ್ರಾಂತಿ, ಅದರಿಂದ ಕೃಷಿ ಕ್ರಾಂತಿ, ಜೊತೆ ಜೊತೆಗೆ ವೈದ್ಯಕೀಯ ಕ್ರಾಂತಿಯಿಂದಾಗಿ ಈ ಅಗಾಧ ಶಕ್ತಿ ಮನುಷ್ಯರ ಕೈ ಸೇರಿದೆ. ಮೊದಲ 12-15 ಇಂಚಷ್ಟು ಮಣ್ಣು ಭೂಮಿಯ ಮೇಲಿರೋ 77% ಜೀವರಾಶಿಗಳಿಗೆ ಆಧಾರ, ನಮಗೂ ಕೂಡ. ಇಂದು ನಾವು ಯಂತ್ರಗಳನ್ನ ಬಳಸಿ 12-14 ಇಂಚುಗಳವರೆಗೆ ಉಳುಮೆ ಮಾಡಿ ಮಣ್ಣನ್ನ ಬಿಸಿಲಿಗೆ ತೆರೆದು ಬಿಟ್ಟಿದೀವಿ. ಇದ್ ಹೆಂಗೆ ಅಂದ್ರೆ ನಮ್ ಚರ್ಮನ ಸುಲ್ತ್ಕೊಂಡು ಬಿಸಿಲಿಗೆ ನಿಂತಾಗೆ. ಸೂರ್ಯನ ಹಾನಿಕಾರಕ ಕಿರಣಗಳು ಮಣ್ಣಿನಲ್ಲಿರೋ ಸೂಕ್ಷ್ಮ ಜೀವಿಗಳ ಮೇಲೆ ಬಿದ್ದು ಮಣ್ಣು ಅದರ ಸತ್ವವನ್ನ ಕಳೆದುಕೊಳ್ತಾ ಇದೆ. ಉಳುಮೆ ಮಾಡಿ ತೆಗೆದಿಟ್ಟು ಮಣ್ಣಿನಲ್ಲಿರೋ ಸೂಕ್ಷ್ಮ ಜೀವಿಗಳ ಚಟುವಟಿಕೆಗಳನ್ನೇ ಕೊಲ್ತಾ ಇದೀವಿ. ಮರದ ಎಲೆಗಳು, ಹುಲ್ಲುಗಳು, ಇನ್ನಿತರ ಪೊದೆಗಳು ಅಥವಾ ಪ್ರಾಣಿ ತ್ಯಾಜ್ಯ ಇವುಗಳು ಮಾತ್ರ ಮಣ್ಣಿಗೆ ಸಾವಯವ ಅಂಶವನ್ನ ಸೇರಿಸೋಕೆ ಆಗೋದು. ಸಾಮಾನ್ಯ ಕೃಷಿ ಮಣ್ಣಿಗೆ ಕನಿಷ್ಠ 3-6% ಸಾವಯವ ಅಂಶ ಇರಬೇಕು, ಕಡಿಮೆ ಅಂದ್ರೆ 3. ನಮ್ಮ ಆಹಾರದಲ್ಲಿ ನಮಗೆ ಬೇಕಾದ ವೈವಿಧ್ಯತೆ ಪೋಷಕಾಂಶಗಳು ಸಿಗೋದಕ್ಕೆ 3% ಸಾವಯವ ಅಂಶ ಇರಲೇಬೇಕು. ಭಾರತದಲ್ಲಿ 62% ಮಣ್ಣಲ್ಲಿ ಇರೋ ಸಾವಯವ ಅಂಶ 0.5% ಕಡಿಮೆ. ಸಂಪೂರ್ಣ ದಕ್ಷಿಣ ಯುರೋಪ್ ಅಲ್ಲಿ ಮಣ್ಣಿನ ಸಾವಯವ ಅಂಶ 1% ಕಡಿಮೆ ಇದೆ. ಯುನೈಟೆಡ್ ಸ್ಟೇಟ್ಸ್ ನಲ್ಲಿ 50% ಮೇಲ್ಮಣ್ಣು ನಶಿಸೇ ಹೋಗಿದೆ. ನಾವು ಡೈನೋಸಾರ್ಗಳ ಅವನತಿ ಮತ್ತೆ ಟೋಡೋಗಳ ಅವನತಿ ಬಗ್ಗೆ ಕೇಳಿದ್ವಿ, ಆದ್ರೆ ಇದು ಮಣ್ಣಿನ ಅವನತಿಯ ಪ್ರಶ್ನೆ. ಮರಳಿಗೆ ಸಾಕಷ್ಟು ಸಾವಯವ ಅಂಶ ಸೇರಿಸಿದ್ರೆ ಅದು ಫಲವತ್ತಾದ ಮಣ್ಣಾಗತ್ತೆ. ಅದೇ ರೀತಿ ಮಣ್ಣಿನಿಂದ ಎಲ್ಲಾ ಸಾವಯವ ಅಂಶಗಳನ್ನು ತೆಗೆದು ಹಾಕಿದ್ರೆ ಅದು ಮರಳಾಗತ್ತೆ. ಇದನ್ನೇ ಮರುಭೂಮೀಕರಣ ಅಂತ ಹೇಳ್ತೀವಿ. ಜಗತ್ತಿನ ಕೃಷಿ ಮಣ್ಣು ಈಗ ಮರಳಾಗ್ತಾ ಇದೆ. ಜಗತ್ತಿನಾದ್ಯಂತ ದೊಡ್ಡ ಮಟ್ಟಿನಲ್ಲಿ ಮರುಭೂಮೀಕರಣ ಆಗ್ತಾ ಇದೆ. ಈ ಭೂಮಿಯಲ್ಲಿ 2045 ವೇಳೆಗೆ 40% ಕಡಿಮೆ ಆಹಾರವನ್ನ ಉತ್ಪಾದನೆ ಮಾಡ್ತೀವಿ ಅಂತ ಎಲ್ಲಾ ಜವಾಬ್ದಾರಿಯುತ ವಿಜ್ಞಾನಿಗಳು ಹೇಳಿದ್ದಾರೆ. ಮತ್ತೆ ಆ ಹೊತ್ತಿಗೆ ನಮ್ಮ ಜನಸಂಖ್ಯೆ 920 ಕೋಟಿ ಆಗಿರುತ್ತೆ. ಹೀಗೆ ಆದ್ರೆ ಅಂತರ್ಯುದ್ಧಗಳು ಶುರುವಾಗತ್ತೆ. 40% ಕಡಿಮೆ ಆಹಾರ ಅಂದ್ರೆ ಕೇವಲ 6 ತಿಂಗಳಲ್ಲಿ 170 ಕೋಟಿ ಸಾವುಗಳಾಗ್ತವೆ. ನಾವು ಕೇವಲ 80-100 ಕೊಯ್ಲುಗಳಿಗಾಗುವಷ್ಟು ಮಾತ್ರ ಕೃಷಿ ಮಣ್ಣನ್ನ ಹೊಂದಿದೀವಿ ಅಂತ ವಿಶ್ವಸಂಸ್ಥೆಯ ಅಂಕಿಅಂಶಗಳು ಹೇಳ್ತಾ ಇದೆ. ಅದರ ಅರ್ಥ ಇನ್ನು ಕೇವಲ 40-50 ವರ್ಷಗಳ ಪ್ರಶ್ನೆ. ಅದರ ನಂತರ ಗಂಭೀರವಾದ ಆಹಾರ ಕೊರತೆ ಉಂಟಾಗತ್ತೆ. ಫಲವತ್ತಾದ ಮಣ್ಣನ್ನ ಜಾಗವನ್ನ ಪಡೆಯೋ ಸಲುವಾಗಿ ದೊಡ್ಡ ದೊಡ್ಡ ಯುದ್ಧಗಳಾಗ್ತವೆ. ಎಲ್ಲರೂ ವಿನಾಶಕಾರಿ ಶಸ್ತ್ರಾಸ್ತ್ರಗಳ ಬಗ್ಗೆ ಮಾತಾಡ್ತೀವಿ, ಪರಮಾಣು ಬಾಂಬ್, ಮಿಸೈಲ್ ಇತ್ಯಾದಿಗಳ ಬಗ್ಗೆ. ಆದ್ರೆ ನಾವು ಮರೆತು ಬಿಟ್ಟಿರೋ ಅತ್ಯಂತ ದೊಡ್ಡ ವಿನಾಶಕಾರಿ ಶಸ್ತ್ರ ಅಂದ್ರೆ ಅದು ಹಸಿವು, ಬಡತನ. ಈಗ್ಲೂ ಕೂಡ ಜಗತ್ತಿನಲ್ಲಿ ಹಸಿವಿನಿಂದ ಪ್ರತಿ ನಿಮಿಷಕ್ಕೆ 16-17 ಸಾವುಗಳಾಗ್ತಾ ಇದೆ. ಹಸಿವು ಅನ್ನೋದು ಅತ್ಯಂತ ಭಯಾನಕ ಶಸ್ತ್ರ, ನಾವದನ್ನ ಕಡೆಗಣಿಸಬಾರ್ದು. 2035-40 ಹೊತ್ತಿಗೆ ಅಂತರ್ಯುದ್ಧಗಳಾಗ್ತವೆ, ಯಾಕಂದ್ರೆ ಎಲ್ಲರ ಬಳಿ ಆಹಾರ ಇರಲ್ಲ, ಸ್ವಾಭಾವಿಕವಾಗಿ ಹೊಡೆದಾಟಗಳು ಶುರುವಾಗತ್ತೆ. 40% ಕಡಿಮೆ ಆಹಾರ ಅಂದ್ರೆ 40% ಜನರ ಬಳಿ ಆಹಾರ ಇರೋದಿಲ್ಲ. ಅವರು ಹಸಿವಿನಿಂದ ಮೂಲಲ್ ಕೂರ್ತಾರಾ? ಇಲ್ಲ. ಕಲ್ಪಿಸೋಕ್ಕೂ ಆಗದೇ ಇರೋ ಘಟನೆಗಳು ನಡೆದು ಹೋಗ್ತವೆ. ಸಮಗ್ರ ಮಾನವ ನಾಗರಿಕತೆ ಕಟ್ಟಲ್ಪಟ್ಟಿರೋದು ಕೇವಲ ಉದರ ಅಗ್ನಿಗಾಗಿ, ಇದನ್ನ ತಣಿಸೋದಕ್ಕೆ. ಮಾನವ ನಾಗರಿಕತೆಯನ್ನ ಕಟ್ಟಿರೋ ಇದೇ ಉದರ ಅಗ್ನಿ ಇದನ್ನ ಸುಡಲೂಬಹುದು. ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ. ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ, ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ. ಸಾವಿರದ 1990 ನಂತರ ಆಫ್ರಿಕಾದಲ್ಲಿ 30 ಯುದ್ಧಗಳಾಗಿದೆ. ಇದರಲ್ಲಿ 27 ಯುದ್ಧಗಳು ನಡೆದಿರೋದು ಫಲವತ್ತಾದ ಮಣ್ಣನ್ನ ಪಡೆಯೋದಕ್ಕೆ, ಜಾಗವನ್ನ ಪಡೆಯೋದಕ್ಕೆ. 1917 ರಷ್ಯನ್ ಕ್ರಾಂತಿ ಕೂಡ ಆಹಾರದ ಸಲುವಾಗಿಯೇ ಆಗಿದ್ದು. ಅವರ ಘೋಷವಾಕ್ಯವೇ ಶಾಂತಿ, ಭೂಮಿ ಮತ್ತು ಆಹಾರ. ಫ್ರಾನ್ಸ್ನಲ್ಲಿನ ಆಹಾರ ಕೊರತೆಯೇ ಫ್ರೆಂಚ್ ಕ್ರಾಂತಿಗೆ ಮುಖ್ಯ ಕಾರಣ. ಆಹಾರ ಸಿಗೋದು ನಿಂತು ಹೋದ್ರೆ ಕಿಚ್ಚು ಹೊತ್ಕೊಳ್ಳೋದಿಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ. ನಮಗೆ ಆರೋಗ್ಯಕರ ಸಮಾಜ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು ಅಂದ್ರೆ ಎಲ್ಲರಿಗೂ ತುತ್ತು ಅನ್ನ ಸಿಗಬೇಕು, ಎಲ್ಲರ ಹೊಟ್ಟೆನೂ ತುಂಬಬೇಕು. ಯಾಕಂದ್ರೆ ಎಲ್ಲರೂ ದುಡಿಯೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಇನ್ನು ಕೇವಲ 60 ವರ್ಷಗಳಿಗಾಗುವಷ್ಟು ಕೃಷಿ ಮಣ್ಣು ಉಳಿದಿದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಆದ್ರೆ ಈ ಹೇಳಿಕೆ ಕೊಟ್ಟಿದ್ದು 10 ವರ್ಷಗಳ ಹಿಂದೆ. ಅಂದ್ರೆ ಇನ್ನ ಕೇವಲ 50 ವರ್ಷಗಳಲ್ಲಿ ಗಂಭೀರ ಆಹಾರ ಬಿಕ್ಕಟ್ಟು ಉಂಟಾಗತ್ತೆ. ದೊಡ್ಡ ಪ್ರಮಾಣದ ಕ್ಷಾಮ ಕಟ್ಟಿಟ್ಟ ಬುತ್ತಿ. ಮಣ್ಣು ಒಂದು ಜೀವಂತ ಪದಾರ್ಥ, ಅದರಲ್ಲಿ ಅನೇಕ ಜೀವಿಗಳಿವೆ. ಆ ಜೀವಿಗಳನ್ನ ಕೊಂದು ಹಾಕಿದ್ರೆ ಮಣ್ಣು ಆರೋಗ್ಯಕರವಾಗಿರೋದಿಲ್ಲ, ಮಣ್ಣು ಜೀವಂತವಾಗಿರೋದಿಲ್ಲ. ಮಣ್ಣು ಸತ್ತರೆ ಉಳಿದೆಲ್ಲವೂ ಸಾಯ್ತವೆ, ನಾವು ಕೂಡ. ನಾವು ಈಗ ಇದನ್ನ ಸರಿಪಡಿಸೋದಿಕ್ಕೆ ಶುರು ಮಾಡಿದ್ರೆ ಮುಂದಿನ 15-25 ವರ್ಷದಲ್ಲಿ ಒಂದು ಮಟ್ಟಿಗೆ ಸುಧಾರಿಸ್ಕೊಳ್ಬಹುದು, ನಾವು ಈಗ ಇರೋ ಪರಿಸ್ಥಿತಿಯಿಂದ ಹೊರಗೆ ಬರಬಹುದು. ಆದ್ರೆ ಇದನ್ನ ಇನ್ನ 30-40 ವರ್ಷಗಳವರೆಗೆ ಹೀಗೆ ಬಿಟ್ಟು ನಂತರ ಪ್ರಯತ್ನಿಸಿದ್ರೆ ಮಣ್ಣನ್ನ ಪುನಶ್ಚೇತನಗೊಳಿಸೋದಕ್ಕೆ 150-200 ವರ್ಷಗಳು ಬೇಕಾಗತ್ತೆ. ಇದು ಜವಾಬ್ದಾರಿಯ ಕ್ಷಣ. ಮನುಷ್ಯರಾಗಿ ನಾವು ಈಗ ಎಚ್ಚೆತ್ಕೊಂಡು ಇದನ್ನ ಬದಲಾಯಿಸಬೇಕು. ಮಣ್ಣು ಮನುಷ್ಯ ಜೀವನ ಮತ್ತು ಜೀವರಚನೆಗೆ ಆಧಾರ. ಮನುಷ್ಯನ ಹೊಟ್ಟೆ ತುಂಬಿಸೋದಕ್ಕೆ ಪ್ರಕೃತಿಯ ನಾಶ ಮಾಡೋದು ತಪ್ಪು, ಯಾಕಂದ್ರೆ ಅದು ಈ ಭೂಮಿಯ ಸ್ಥಿರತೆಗೆ ಅಪಾಯವನ್ನುಂಟು ಮಾಡುತ್ತೆ. ಅಂದ್ರೆ ಇಲ್ಲಿರುವ ಎಲ್ಲ ಜೀವಿಗಳಿಗೂ ಜೀವನಾಧಾರಕ್ಕೆ ಅಪಾಯ. ಹಾಗಾಗಿ ನಾವೀಗ ಮಣ್ಣಿನ ರಕ್ಷಣೆ ಮಾಡಲೇಬೇಕು. ಹಾಗಿದ್ರೆ ಅಭಿವೃದ್ಧಿಯನ್ನ ಸ್ಥಗಿತಗೊಳಿಸ್ಬೇಕಾ? ಅದು ಹಾಗಲ್ಲ. ಅಭಿವೃದ್ಧಿಯ ಹೆಸರಲ್ಲಿ ನಮ್ಮ ಮೂಲ ಸೌಲಭ್ಯಗಳನ್ನ ಹಾಳು ಮಾಡಬಾರದು. ನದಿ, ಕೆರೆ, ಕಡಲು, ಕರಾವಳಿ, ಅಂತರ್ಜಲ, ಅರಣ್ಯಗಳು, ಇವು ನಮ್ಮ ಅಸಲಿ ಸೌಲಭ್ಯಗಳು. ಇವುಗಳಿಗೆ ಧಕ್ಕೆ ಉಂಟು ಮಾಡಬಾರ್ದು ಅಷ್ಟೆ. ಅಂದ್ರೆ ಈ ಮಣ್ಣನ್ನ ರಕ್ಷಿಸೋದು ಹೇಗೆ? ಸಾವಯವ ಕೃಷಿ. ತುಂಬಾ ಇಳುವರಿ ಪಡೆಯೋದ್ರ ಸಲುವಾಗಿ ಎಲ್ಲರೂ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸ್ತಿದ್ದಾರೆ. ಅದರಿಂದ ಏನ್ ಪರಿಣಾಮ ಬೀರುತ್ತೆ ಅನ್ನೋದು ನಮ್ ಕಣ್ಣು ಮುಂದೆನೆ ಇದೆ. ಆದ್ರಿಂದ ಹೆಚ್ಚಾಗಿ ಸಾವಯವ ಕೃಷಿಯನ್ನ ಮಾಡಬೇಕು. ಎರಡನೇದು, ಹೆಚ್ಚು ಹೆಚ್ಚು ಗಿಡ ಮರಗಳನ್ನ ನೆಡಬೇಕು. ಇದರಿಂದ ಮಣ್ಣಿನ ಸವಕಳಿ ಕೂಡ ಕಡಿಮೆ ಆಗತ್ತೆ, ಮಣ್ಣು ಉಳಿಯುತ್ತೆ, ಮತ್ತೆ ಜಾಗತಿಕ ತಾಪಮಾನ ಕೂಡ ಕಡಿಮೆ ಆಗತ್ತೆ. ಕಸದ ವಿಲೇವಾರಿ ಸರಿಯಾಗಿ ಆಗ್ಬೇಕು. ಒಣ ಕಸ ಮತ್ತು ಹಸಿ ಕಸವನ್ನ ಬೇರೆ ಮಾಡಬೇಕು. ಮತ್ತೆ ಹಸಿ ಕಸವನ್ನ ನಾವು ಉಪಯೋಗಿಸ್ಕೊಂಡು ಅದರಿಂದ ಸಾವಯವ ಗೊಬ್ಬರ ಕೂಡ ಮಾಡಬಹುದು. ಮರುಬಳಕೆ ಮತ್ತು ಮರು ಉತ್ಪಾದನೆ. ಯಾವುದೆಲ್ಲ ವಸ್ತುಗಳು ಪುನಃ ಬಳಕೆ ಮಾಡಬಹುದೋ ಅದನ್ನ ಆದಷ್ಟು ಪುನರ್ಬಳಕೆ ಮಾಡೋಣ. ಮತ್ತೆ ಮರು ಉತ್ಪಾದನೆ ಆಗುವಂತ ವಸ್ತುಗಳನ್ನ ಫ್ಯಾಕ್ಟರಿಗೆ ತಲುಪಿಸುವ ಮೂಲಕ ಪುನರ್ಬಳಕೆ ಮಾಡೋಣ. ಇನ್ನೊಂದು, ಮುಖ್ಯವಾಗಿ ಪರಿಸರ ನಾಶಕ್ಕೆ ಕೇವಲ ಕೃಷಿಯಾಗ್ಲಿ ಅಥವಾ ನಾವು ಹಾಕುವಂತ ವಿಷಯುಕ್ತ ಅಂಶವಾಗ್ಲಿ ಕಾರಣ ಅಲ್ಲ. ಇದಕ್ಕೆ ಆಧ್ಯಾತ್ಮಿಕ ಜ್ಞಾನದ ಕೊರತೆ ಮತ್ತು ಮಣ್ಣು ಮಾಫಿಯಾ ಕೂಡ ಕಾರಣ. ಮಣ್ಣಿನ ಮಾಫಿಯಾ ನಡೆಯೋದಕ್ಕೆ ಆಧ್ಯಾತ್ಮಿಕ ಜ್ಞಾನದ ಕೊರತೆ ಅಂತಾನೆ ಹೇಳ್ಬೋದು. ಹೇಗೆ ಅಂದ್ರೆ, ಮೊದಲೆಲ್ಲ ಹೆಚ್ಚಾಗಿ ಕೂಟು ಕುಟುಂಬಗಳಿರ್ತಾ ಇದ್ವು. ಎಲ್ಲರೂ ಒಂದೇ ಕಡೆ ಹಳ್ಳಿಯಲ್ಲಿ ಇರ್ತಾ ಇದ್ವಿ. ಸರಳ ಜೀವನ ನಡೆಸ್ತಾ ಇದ್ವಿ. ಈಗ ನಗರೀಕರಣದ ಪರಿಣಾಮ ಎಲ್ಲರೂ ಹಳ್ಳಿಗಳನ್ನ ಬಿಟ್ಟು ನಗರದ ಕಡೆ ಬರ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಾವು ಪಡೆಯುವಂತ ಶಿಕ್ಷಣ ನಮ್ಮನ್ನ ಮರಳಿ ಹೋಗಲು ಬಿಡಲ್ಲ. ನಾವು ನಗರದಲ್ಲೇ ಕೆಲಸ ಮಾಡ್ಕೊಂಡಿರ್ಬೇಕಾಗತ್ತೆ. ಇದಕ್ಕೆಲ್ಲ ದೊಡ್ಡ ದೊಡ್ಡ ಕಟ್ಟಡಗಳು ಬೇಕು. ಕಟ್ಟಡ ಅಂದ್ಮೇಲೆ ಅಲ್ಲಿ ಪೀಠೋಪಕರಣಗಳು ಇರಲೇಬೇಕು. ಅದರಿಂದ ಮರ ಗಿಡಗಳನ್ನ ಕಡಿಯೋದು, ಮಣ್ಣು ಮಾಫಿಯಾ, ಮಣ್ಣು ಸಾಗಾಣಿಕೆ, ಇದೆಲ್ಲ ಹೆಚ್ಚಾಗ್ತಾ ಇದೆ. ಆತಂಕದ ಇನ್ನೊಂದು ಮಗ್ಗುಲನ್ನು ಈಗ ನೋಡೋಣ. ಇಡೀ ವಿಶ್ವವೇ ಅಪಾಯದ ಅಂಚಿಗೆ ಹೊರಳುತ್ತಿದೆ. ಶತಾಯಗತಾಯ ಪರಿಸರ ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ವಿಶ್ವಸಂಸ್ಥೆ ವರ್ಷದುದ್ದಕ್ಕೂ 20 ಹೆಚ್ಚು ಬಗೆಯ ಪರಿಸರ ದಿನಗಳನ್ನ ಘೋಷಿಸಿದೆ. ಕೆರೆ ಸರೋವರಗಳ ದಿನ, ಜೀವ ವೈವಿಧ್ಯ ರಕ್ಷಣಾ ದಿನ, ಸಾಗರ ದಿನ, ಆವಾಸ ದಿನ, ಪರ್ವತ ದಿನ, ಅರಣ್ಯ ದಿನ, ಹೀಗೆ ನಮ್ಮ ದೇಶ ಕೂಡ ಇಂಥ 4 ಪರಿಸರ ಸಂಬಂಧಿ ದಿನಗಳನ್ನ ಆಚರಣೆ ಮಾಡಬೇಕು ಅಂತ ಕರೆ ನೀಡಿದೆ. ಶ್ರೀಮಂಡಾಲ ಸಿಂಗಾರ ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿಯಕ್ಕೆ ಚಂದ.